ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ನಮ್ಮೆಲ್ಲ ರೈತ ಬಂಧುವರಿಗೂ ನಮಸ್ಕಾರ. ಇಂದಿನ ಚಿನ್ನದ ಗೆಂಡೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಆರ್ ಗಿರಿಧರ್ ಹಾಗೂ ಹಾಸನ ತಾಲೂಕು ಕಮ್ಮರಗಿ ಗ್ರಾಮದ ಹೆಚ್ ಎಸ್ ಸುನೀತಾ. ಸುನೀತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಗಿರಿಧರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಏನು ವಿದ್ಯಾಭ್ಯಾಸ ನಮ್ಮ ಸುನೀತಾ? ನಾ SSLC ಮಾಡಿರೋದು ಸರ್. ನಿಮ್ಮ ಹುಟ್ಟೂರು? ನಮ್ಮ ಹುಟ್ಟೂರು ಹೆಡ್ನಳ್ಳಿ. ಯಾವ ತಾಲೂಕು? ಹಾಸನ ತಾಲೂಕು ದುದ್ದ ಹೋಬಳಿ. ತಂದೆ ತಾಯಿ ಏನ್ ಮಾಡ್ತಾರಮ್ಮ? ತಂದೇನು ವ್ಯವಸಾಯನೇ ಮಾಡೋದು. ತಾಯಿ? ತಾಯಿನು ವ್ಯವಸಾಯನೇ ಮಾಡೋದು. ಏನೇನ್ ಬೆಳೆ ಬೆಳೀತಾರೆ? ಆಲೂಗೆಡ್ಡೆ, ಬೀನ್ಸ್, ಟೊಮೊಟೊ, ಮೆಣಸಿನ್ಕಾಯಿ, ರಾಗಿ, ಜೋಳ, ಭತ್ತ ಎಲ್ಲ ಬೆಳಿತೀವಿ. ಎಷ್ಟು ಜನ ಮಕ್ಕಳು ನೀವು ನಿಮ್ ತಂದೆ ತಾಯಿ? ನಮ್ ತಂದೆಗೆ ಮೂರ್ ಜನ ಮಕ್ಕಳು, ನಾನು ಒಬ್ಳೆ ಮಗಳು, ಇಬ್ರು ಗಂಡ್ ಮಕ್ಳು. ನಿಮ್ಗೆ ರೈತನ ಮದುವೆ ಆಗಕ್ಕೆ ಇಷ್ಟ ಆಯ್ತಾ? ಹಾ ಸರ್, ನಾವು ಮುಂಚೆಯಿಂದ ಅದೇ ಕೆಲಸ ಮಾಡ್ತಾ ಇದ್ದಿದ್ದು. ಹೌದಾ? ನಿಮ್ಮ ಯಜಮಾನ್ರ ಮನೆಯಲ್ಲಿ ಎಷ್ಟು ಜಮೀನ್ ಇದೆ? ನಮ್ಮ ಯಜಮಾನ್ರ ಮನೆಯಲ್ಲಿ ಒಂದ್ 5 ಎಕರೆ ಇದೆ ಸರ್. ಏನೇನ್ ಬೆಳೆ ಇಲ್ಲಿ ಬೆಳೀತಾರೆ? ನಾವು ರಾಗಿ, ಜೋಳ, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ಬೀನ್ಸ್ ಬೆಳಿತೀವಿ ಸರ್. ನೀರಾವರಿ ಇದೆಯಾ? ಹಾ ಇದೆ ಸರ್. ಬೋರ್ವೆಲ್? ಹಾ ಬೋರ್ವೆಲ್. ಎಷ್ಟು ವರ್ಷ ಆಯ್ತಮ್ಮ? ನಮ್ದೊಂದು 15-20 ವರ್ಷದಿಂದ ಇದೆ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸುನೀತಾ? ಓದ್ತಿದಾರ? ಹಾ ಸರ್. ಹೆಣ್ಣು ಮಕ್ಕಳ? ಒಬ್ ಮಗ, ಒಬ್ಳು ಮಗಳು. ಎಷ್ಟು ವರ್ಷದಿಂದ ನಿಮಗೆ ಆಲೂಗಡ್ಡೆ ಬೇಸಾಯದಲ್ಲಿ ಅನುಭವ ಇದೆಯಮ್ಮ? ನಮ್ಗೆ 15 ವರ್ಷದಿಂದ ಸರ್. ಹಿಂದೆ ಯಾವ ರೀತಿ ಬೆಳೀತಾ ಇದ್ರಿ ಆಲೂಗಡ್ಡೆನ? ಹಿಂದೆ ನಾವು ಆಲೂಗಡ್ಡೆ ತರ್ತಾ ಇದ್ವಿ, ತಗೊಂಡ್ಬರ್ತಾ ಇದ್ರು ನಮ್ಮ ಅಪ್ಪ, ಹಾಕ್ತಾ ಇದ್ವಿ. ನಾವು ತಂದು ಹೊಲಕ್ಕೆ ಹಾಕೋದಂದ್ರೆ ಕುಯ್ತಾ ಇದ್ವಿ, ಹಂಗೆ ಆರು ಹುಡ್ತಾ ಇದ್ರು, ಎತ್ತಲ್ ಉಳ್ಮೆ ಮಾಡಿ ಹಾಕ್ತಾ ಇದ್ವಿ. ಇವಾಗ ಮಿಷನ್ ಅಲ್ಲಿ ಹಾಕ್ತಿವಿ ಸರ್. ಮಿಷನ್ ಪ್ಲಾಂಟೆಡ್ ಅಲ್ಲಿ ಮಾಡ್ಬಿಟ್ಟು ಆಲೂಗಡ್ಡೆ ಅಂದ್ರೆ ನಮ್ಗೆ ಒಳ್ಳೆ ಬಿತ್ತನೆ ಬೀಜ ಸಿಗುತ್ತೆ. ಇವಾಗ ನಾವೊಂದ್ ಗುಂಪು ಅಂತ ಮಾಡಿದಿವಿ, ಆ ಗುಂಪು ಕಡೆಯಿಂದ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಆಲೂಗಡ್ಡೆ ನಮ್ಗೆ ಯಾವ್ದು ನಮ್ಗೆ ಇಷ್ಟ ಅದನ್ನೇ ತರ್ಸ್ಕೊಡ್ತಾರೆ. ಈಗ ಒಳ್ಳೆ ಬಿತ್ತನೆ ಬೀಜ ಕೊಡ್ತಾರೆ, ನಾವೇ ಹೋಗಿ ಸ್ವತಃ ಕಣ್ಣಾರೆ ನೋಡಿ ತಗೊಂಬರ ಅಂತ ಬೀಜ ತಗೊಂಬಂದು ಮನೆಗೆ ಹಾಕೊಂಡು ಕಟ್ ಮಾಡ್ಕೊಂಡು ಹಾಕಿದ್ರೆ ಸ್ವಲ್ಪ ಲಾಸ್ ನಮ್ಗೇನೆ, ಉಂಡ್ಗೆಂಡೆ ಹಾಕಿದ್ರೆ ಲಾಭ. ಅದ್ ಹಾಕೊಂಡು ಚೆನ್ನಾಗ್ ಬೆಳಿತೀವಿ ಸರ್. ನಾವು ಕಟ್ ಮಾಡಿದ್ರೆ ಯಾಕೆ ಲಾಸ್? ಉಂಡ್ಗೆಂಡೆ ಹಾಕಿದ್ರೆ ಯಾಕೆ ಲಾಭ? ಉಂಡ್ಗೆಂಡೆ ಹಾಕಿದ್ರೆ ಅದ್ರಲ್ಲಿ ಎಷ್ಟು ಕಣ್ಣಿದೆ, ಎಷ್ಟು ಕಣ್ಣು ಹೊಡೆದಿರುತ್ತೆ ಅಷ್ಟು ಆಲೂಗಡ್ಡೆ ಬಿಡುತ್ತೆ. ಕಟ್ ಮಾಡಿ ಹಾಕಿದ್ರೆ ನಾವು ಅದ್ರಲ್ಲಿ ಕಣ್ಣು ಕಮ್ಮಿ ಬಂದಿರುತ್ತೆ, ಅದ್ರಲ್ಲಿ ಇಳುವರಿ ಕಮ್ಮಿ ಬರುತ್ತೆ ಸರ್. ಅದು ಒಂದೇ ಕಾರಣನ? ಹಾ ಸರ್. ಈಗ ಉಂಡ್ಗೆಂಡೆ ಹಾಕ್ತೀರಿ? ಉಂಡ್ಗೆಂಡೆ ನಾವು 3 ವರ್ಷದಿಂದ ಪ್ಲಾಂಟೆಡ್ ಅಲ್ಲೇ ಮಾಡಿಸ್ತಿದೀವಿ, ಉಂಡ್ಗೆಂಡೆ ಹಾಕ್ತೀವಿ ಸರ್. ಅದೇನು ಬಿತ್ತನೆ ಅಂತಂದ್ರಲ್ಲಮ್ಮ, ನಮ್ಮ ಕಣ್ಣೆದ್ರಿಗೆ ಒಳ್ಳೆ ಗುಣಮಟ್ಟದ ಬಿತ್ತನೆ ನಾವು ತಗೊಂಬರ್ತೀವಿ, ಬಿತ್ತನೆ ಚೆನ್ನಾಗಿರುತ್ತೆ ಅಂದ್ರಲ್ಲ, ಮುಂಚೆ ನಿಮಗೆ ಒಳ್ಳೆ ಬಿತ್ತನೆ ಸಿಗ್ತಿರ್ಲಿಲ್ಲ? ಇಲ್ಲ ಸರ್, ಅದು ದಪ್ಪದು ಸಣ್ಣದು ಸಿಗೋದು ಅದ್ರಲ್ಲಿ ಗೆಂಡೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ಅದ್ರಲ್ಲಿ ನಾವೀಗ ಅದಕ್ಕೆ ಹೆಸರುಗಳು ಗೊತ್ತಿರ್ಲಿಲ್ಲ ನಮ್ಗೆ, ಬೀಜದ ಹೆಸರುಗಳು ಗೊತ್ತಿರ್ತಿರ್ಲಿಲ್ಲ, ನೀಟಾಗಿ ತಂದು ಹಾಕ್ತಾ ಇರ್ಲಿಲ್ಲ. ನಾವು ಏನೋ ಒಂದ್ ಕೊಡೋರು ನಾವು ಹಾಕ್ತಾ ಇದ್ವಿ. ಇವಾಗ ಅಂದ್ರೆ ನಮ್ಗೆ ಅದು ಹೆಸರುಗಳು ಸ್ವಲ್ಪ ಅಲ್ಲ, ಕೆಲವೊಂದ್ ಹೆಸರುಗಳು ಗೊತ್ತು ನಮ್ಗೆ ಅದ್ರಲ್ಲಿ. ಏನೇನ್ ಹೆಸರು? ಹಿಮಾಲಿನಿ, ಪುಕ್ರಾಜ್ ಅಂತ ತುಂಬಾ ಕೊಟ್ಟಿದ್ದಾರೆ, ನಾವು ಬೆಳೆದಿದೀವಿ ಸರ್ ಅದ್ರಲ್ಲಿ. ಅಕ್ಕಪಕ್ಕದ ಮನೆಯವರ ಹೆಸರ ಇಟ್ಕೊಂಡ್ಬಿಟ್ಟಿದ್ರಿ ಪುಟ್ರಾಜ್? ಇರ್ಲಿ ಬಿಡಿ, ತಪ್ಪೇನಿಲ್ಲ. ಅಂದ್ರೆ ಈಗ ತಳಿಗಳ ಹೆಸರು ಕೂಡ ತಿಳ್ಕೊಂಡಿದ್ವಿ. ತಳಿಗಳ ಹೆಸರು ತಿಳ್ಕೊಂಡಿದೀವಿ ಸರ್. ಅದೇನೋ ಮಿಷಿನ್ ನಲ್ಲಿ ನಾಟಿ ಮಾಡಿಸ್ತೀನಿ ಅಂತಂದ್ರೆ ಸರ್, ಮುಂಚೆ ಮಿಷಿನ್ ಬಳಸ್ತಿರ್ಲಿಲ್ಲ? ಮುಂಚೆ ಮಿಷಿನ್ ಬಳಸ್ತಿರ್ಲಿಲ್ಲ ಸರ್, ಎತ್ಕೊಳ್ಳಲು ಉಳುಮೆ ಮಾಡ್ತಾ ಇದ್ವಿ ನಾವು. ಅದ್ರಲ್ಲಿ ಹಾಳುಗಳು ಅಂದ್ರೆ ಲೇಬರ್ಗಳು ತುಂಬಾ ಬೇಕಿತ್ತು ಅದಕ್ಕೆ ನಮ್ಗೆ. ಇವಾಗ ಅಂದ್ರೆ ನಾವು ಮಿಷನ್ ಅಲ್ಲಾದ್ರೆ ಗಂಡ ಹೆಂಡತಿ ಇಬ್ರೆ, ಒಬ್ರು ಡ್ರೈವರ್, 3 ಜನ ಆದ್ರೆ 1 ಎಕರೆಗೆ 2 ಎಕರೆಗೆಲ್ಲ ಆಲೂಗಡ್ಡೆ ಹಾಕೊಂಡು ಹೋಗ್ಬೋದು. ಅವಾಗ ಲೇಬರ್ಗಳು ಅಂದ್ರೆ ಈಗ ಹಾರ್ ಸಿಗಲ್ಲ, ಹಾಳು ಸಿಗಲ್ಲ, ಅದು ನಾಳೆ ಇವತ್ ಮಾಡದ ನಾಳೆ ಮಾಡೋಣ ಅಂತೀವಿ, ನಾಳೆ ಮಾಡದ ನಾಡಿದ್ ಮಾಡೋಣ ಅಂತಾರೆ. ಒಬ್ರು ಸಿಕ್ಕಿದ್ರೆ ಒಬ್ರು ಬರಲ್ಲ, ಎಷ್ಟು ಸಿಕ್ಕಿದ್ರೆ ಹಾಳು ಸಿಗಲ್ಲ, ಹಾಳು ಸಿಕ್ಕಿದ್ರೆ ಎಷ್ಟು ಸಿಗಲ್ಲ ಸರ್. ಇಬ್ರು ಸಿಕ್ಕಿದ್ರೆ? ಇಬ್ರು ಸಿಕ್ಕಿದ್ರೆ ಲೇಟ್ ಆಗುತ್ತಲ್ವ, ಅದ್ರಿಂದ ಅದರಿಂದ ನಮಗ್ ಸ್ವಲ್ಪ ಲಾಸ್ ಅನ್ನಿಸ್ತದೆ ಸರ್. ಅದು ಈಗ ಯಂತ್ರದಲ್ಲಿ ಮಾಡೋದ್ರಿಂದ ನಿಮ್ಗೆ ಕಾಲಕ್ಕೆ ಸರಿಯಾಗಿ ಬಿತ್ತನೆ ಆಗುತ್ತೆ. ಒಂದು ಇನ್ನೇನೇನ್ ಅನುಕೂಲ ಇದೆ ಅದ್ರಲ್ಲಿ? ಇನ್ನೊಂದ್ ಏನಂದ್ರೆ ಹಾಳು ಮಾಗಿ ಉಳ್ಮೆ ಮಾಡಿರ್ತೀವಲ್ಲ, ಅದ್ರಲ್ಲಿ ಸಾಲಿ ಕರೆಕ್ಟ್ ಆಗಿಂದ್ರೆ ಕಳೆ ಕೀಳ್ಸಲ್ಲ, ನಾವು ನೇಗಿಲ್ ಹೊಡ್ಸಲ್ಲ, ಅರ್ತೆ ಹೊಡಿಯಲ್ಲ. ಅದ್ರಲ್ಲಿ ಕಳೆನಾಶಕ ಹೊಡೆದು ನಾವು ಬರೀ ಗೊಬ್ಬರ ಔಷಧಿ ಹೊಡ್ಕೊಂಡು ಹೋಗ್ತೀವಿ ಸರ್. ಅಂದ್ರೆ ಬೆಳೆ ಬೆಳೆಯೋದು ಸುಲಭ? ಬೆಳೆ ಬೆಳೆಯೋದು ಈಸಿ ಅಂತ. ನಮ್ಗೆ ಸ್ವಲ್ಪ ಕಷ್ಟ ಅನ್ಸೋದು ತಲೆಭಾರ ಕಮ್ಮಿ ಅನ್ಸುತ್ತೆ ಸರ್ ಅದ್ರಲ್ಲಿ. ಮುಂಚೆ ತಲೆ ತುಂಬಾ ಭಾರ ಆಗತ್ತೆ ಅಂದ್ರೆ ಸಿಗ್ತಾ ಇರ್ಲಿಲ್ವಲ್ಲ ಸರ್ ಎತ್ಕೊಳ್ಳೋ ಅದ್ರಲ್ಲಿ ಕಳೆಗಳು ತುಂಬಾ ಆ ರೋಡಕ್ ಒಂದ್ಸಲ ಗೆಂಡೆ ಹಾಕಕ್ ಸಿಕ್ಬಿಟ್ರೆ ಎಲ್ಲ ಒಂದೇ ಟೈಮು ಅರ್ತೆ ಹೊಡಿಯಕ್ ಸಿಗಲ್ಲ ನೇಗ್ಲು ಹೊಡಿಯಕ್ ಸಿಗಲ್ಲ ಅದಕ್ಕೆ ಕಳೆ ತೆಗೆಯ ಕಾಳುಗಳು ತುಂಬಾ ಬೇಕಿತ್ತು ಅದರಿಂದ ಸ್ವಲ್ಪ ಹಿಂಸೆನ್ಸ್ ಅದಷ್ಟೆ ಅಗ್ಗು ಇಗ್ಗು ಆಲೂಗಡ್ಡೆ ಬೇಸಾಯದಲ್ಲಿ ಏನೇನ್ ಬದಲಾವಣೆ ಮಾಡ್ಕೊಂಡಿದ್ರಿ ಅವಾಗ ಅಂದ್ರೆ ಎತ್ತಲ್ ಉಳ್ತಾ ಇದ್ವಿ ಇವಾಗ ಮಿಷನ್ ಅಲ್ಲಿ ಹಾಕ್ತಾ ಇದೀವಿ ಒಂದು ಇನ್ನೊಂದೇನಂದ್ರೆ ಸರ್ ನಮ್ಗೆ ಅದಕ್ಕೆ ಏನ್ ಔಷಧಿ ಹೊಡಿಬೇಕು ಏನ್ ಗೊಬ್ಬರ ಹಾಕ್ಬೇಕು ಯಾವ ತರ ಬೆಳಿಬೇಕಂತ ಗೊತ್ತಿರ್ಲಿಲ್ಲ ತಗೊಂಡೋಗ್ತಾ ಇದ್ವಿ ಟ್ರಾಕ್ಟರ್ ಉಕ್ಕೆ ಓಡಿಸ್ತಾ ಇದ್ವಿ ಎತ್ತಲ್ ಉಳ್ಮೆ ಮಾಡ್ತಾ ಇದ್ವಿ ಅಷ್ಟೇ ಗೊತ್ತಿತ್ತು ಭೂಮಿಗೆ ಏನ್ ಹಾಕ್ಬೇಕಂತ ಗೊತ್ತಿರ್ಲಿಲ್ಲ ಅದನ್ನ ಯಾವ ತರ ಬೆಳಿಬೇಕು ಅಂತಾನೆ ಗೊತ್ತಿರ್ಲಿಲ್ಲ ನಮ್ಗೆ ಇವಾಗ ಸ್ವಲ್ಪ ಗೊತ್ತು ನಿಮ್ಗೆ ಏನೇನ್ ಸ್ವಲ್ಪ ಗೊತ್ತಿದೆ ಅದನ್ನೇ ಹೇಳಿ ಅಮ್ಮ ಯಾವ ತರ ಬೆಳಿಬೇಕು ಆಲೂಗಡ್ಡೆನ ಆಲೂಗಡ್ಡೆ ಅಂದ್ರೆ ನಾವು ಒಂದ್ ನೇಗ್ಲಲ್ಲಿ ಓಡಿಸ್ತೀವಿ ಅದಕ್ಕೆ ಪೊಟಾಶು ಸಕ್ಕರೆ ಎಲ್ಲ ಹೊಲಕ್ ಮುಂಚೆನೆ ಹಾಕ್ತಿವಿ ಗೊಬ್ಬರಗಳು ಹಾಕ್ತಿವಿ ತಿಪ್ಪೆ ಗೊಬ್ಬರ ಹಣ್ಣು ಗೊಬ್ಬರ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ರೋಟ್ರ್ ಹಾಕಿಸ್ತೀವಿ ಸರ್ ರೋಟ್ರ್ ಹಾಕಿಸಿ ಚೆನ್ನಾಗಿ ಭೂಮಿ ಹದ ಮಾಡಿ ಆಮೇಲೆ ಪ್ಲಾಂಟ್ ಹಾಕ್ತಿವಿ ಸರ್ ಗೆಂಡೆ ಬೆಳೀತು ಆಮೇಲೆ ಏನ್ ಮಾಡ್ತೀರಿ ಏನ್ ಔಷಧಿ ಹೊಡಿತೀರಿ ಹೆಂಗ್ ನೋಡ್ಕೊಂತೀರಿ ಗಿಡನ ಆಲೂಗಡ್ಡೆ ಹಾಕ್ತಿವಿ ಹಾಕಿದ ತಕ್ಷಣ ಒಂದ್ 15-20 ದಿನಕ್ಕೆ ಒಂದ್ ಔಷಧಿ ಸಿಂಪರಣೆ ಮಾಡ್ತೀವಿ ಆಮೇಲೆ 30 ದಿನಕ್ಕೆ ಒಂದ್ ಔಷಧಿ ಸಿಂಪರಣೆ ಮಾಡ್ತೀವಿ ಸರ್ ಆಮೇಲೆ 40 ದಿನಕ್ಕೆ ಹಿಂಗೆ 10-10 ದಿನಕ್ಕೆ ಮಾಡ್ಕೊಂಡ್ ಹೋಗ್ತೀವಿ ಸರ್ ಅದಕ್ಕೆ ಈ ವರ್ಷ ಬೆಳೆ ಹಾಕಿದೆ ನಿಮ್ದು ಈ ವರ್ಷ ಸ್ವಲ್ಪ ಹೋಗಿದೆ ಸಲ ತುಂಬಾ ಚೆನ್ನಾಗಿ ಬರೋದು ಸರ್ ಈ ವರ್ಷ ಯಾಕೆ ಹೋಗ್ಬಿಡ್ತು ಈ ವರ್ಷ ನಮ್ಗೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್ ನಮ್ದೇ ತಪ್ಪನ್ಸುತ್ತೆ ಅದು ಆಲೂಗಡ್ಡೆ ಹಾಕಿ ನಾವು ನೀರು ಒಂದ್ 2 ದಿನ ಭೂಮಿಲಿ ಬಿಸಿಲಲ್ಲಿ ಚೆನ್ನಾಗಿ ಕಾಯಿಸಿ ಒಂದ್ 3 ದಿನ ಆದ್ಮೇಲೆ ನೀರ್ ಬಿಟ್ಟಿವಿ ಸರ್ ನೀರ್ ಬಿಟ್ಟಿದ್ದೇನೆ ತುಂಬಾ ಮಳೆ ಬಂತು ಆಲೂಗಡ್ಡೆ ಕರಗ್ದಂಗ ಸ್ವಲ್ಪ ಕಟ್ ಮಾಡಿ ಹಾಕಿದ್ವಿ ನಾವು ಈ ಸಲ ಅದು ಚೆನ್ನಾಗಿದೆ ಉಂಡೆ ಉಂಡೆ ಚೆನ್ನಾಗಿದೆ ಕಟ್ ಮಾಡಿರೋದು ಹೋಗಿದೆ ಸರ್ ಗಿರಿಧರ್ ಅವ್ರೆ ಏನಿದು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅಂತ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅಂತಂದ್ರೆ ನಾವು ಮೊದಲು ಪಾರಂಪರಿಕವಾಗಿ ಬೆಳೆಸಿದ್ದಕ್ಕಿಂತ ಆಧುನಿಕತೆಯಿಂದ ಕೂಡಿರ್ತಕ್ಕಂತ ವ್ಯವಸಾಯನ ಮಾಡ್ತಾ ಇದೀವಿ ಆಲೂಗಡ್ಡೆ ಬೆಳೀತಾ ಇದೀವಿ ಅಂದ್ರೆ ಇಲ್ಲಿ ನಾವು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯಲ್ಲಿ ಸಪ್ತಸೂತ್ರಗಳು ಅಂತ ಮಾಡಿದೀವಿ ಸರ್ ಸಪ್ತಸೂತ್ರಗಳಲ್ಲಿ ಭೂಮಿ ಸಿದ್ಧತೆಯಿಂದ ಆರಂಭಿಸಿ ಭೂಮಿ ಸಿದ್ಧತೆ ಮತ್ತೆ ಬೀಜೋಪಚಾರ ಬೀಜದ ಆಯ್ಕೆ ಮತ್ತೆ ಔಷಧಿಗಳ ಸಿಂಪರಣೆ ಮತ್ತೆ ಕೀಟಗಳ ನಿರ್ವಹಣೆ ಮತ್ತೆ ಇಳುವರಿ ಯಾವ ತರ ಬರುತ್ತೆ ಇದೆಲ್ಲಾನ ನಾವು ಕೂಡ ಸಪ್ತಸೂತ್ರಗಳಲ್ಲಿ ಅಳವಡಿಸಿಕೊಂಡು ಬೆಳೀತಾ ಇದೀವಿ ಸರ್ ಪ್ರತಿ ಹಳ್ಳಿಗಳಲ್ಲೂ ಕೂಡ ಒಂದು ರೈತ ಅಧ್ಯಯನ ಗುಂಪುಗಳು ಅಂತ ಮಾಡ್ಕೊಂಡಿದ್ವಿ ಆ ಗುಂಪುಗಳಿಗೆ ಸಪ್ತಸೂತ್ರಗಳನ್ನ ಎಲ್ಲಾ ಗುಂಪುಗಳು ಕೂಡ ತರಬೇತಿ ನೀಡಿದೀವಿ ನೀವು ಯಾವ್ಯಾವ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀರಿ ಸರ್ ನಾನು ಒಂದು 8 ಹಳ್ಳಿ ಬರ್ತದೆ ಸರ್ ನನಗೆ ಚಿಕ್ಕಡ್ಲೂರು ಕಟ್ಟಿಹಳ್ಳಿ ಮುದಿಗೆರೆ ಒಳಗೆರಹಳ್ಳಿ ಅರಸಿಹಳ್ಳಿ ಬೊಮ್ಮೇನಹಳ್ಳಿ ಮತ್ತೆ ತಿಮ್ಮೇನಹಳ್ಳಿ ಸರ್ ಎಷ್ಟು ಸಂಘಗಳನ್ನು ಮಾಡಿದಿರಿ ಒಟ್ಟಿಗೆ 10 ಸಂಘ ಇದೆ ಸರ್ ನಮ್ಮ ಕಡೆ ರೈತ ಅಧ್ಯಯನ ಗುಂಪುಗಳು 10 ಇದೆ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ಕಡಿಮೆ ಅಂದ್ರೆ 15 ಜಾಸ್ತಿ ಅಂದ್ರೆ 20 ಒಳಗಿರ್ಬೇಕು ಸರ್ ಏನಕ್ಕೆ ಸಂಘ ಮಾಡಿದ್ರಿ ಸಂಘ ಮಾಡಿದ್ರೆ ಒಂದು ಗುಂಪಿನಲ್ಲಿ ಚರ್ಚೆ ಮಾಡ್ತಾರೆ ಮತ್ತೆ ನಮ್ಗೆ ನಿರ್ವಹಣೆ ಮಾಡಕ್ಕೆ ಒಂಚೂರು ಎಲ್ಲಾ ಕಡೆ ಅನುಕೂಲ ಆಗುತ್ತೆ ಎಲ್ಲಾ ರೈತರು ಒಂದ್ ಕಡೆ ಸೇರ್ತಾರೆ ಅವರಿಗೆ ಮಾರ್ಗದರ್ಶನಗಳನ್ನ ಕೊಡ್ತಕ್ಕಂಥದ್ದು ತರಬೇತಿಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಅನುಕೂಲ ಇರೋದ್ರಿಂದ ಗುಂಪುಗಳನ್ನ ಮಾಡಿ ಅದನ್ನ ಜೊತೆಗೆ ಅವರು ಕೂಡ ಸ್ವಸಹಾಯ ಸಂಘದ ತರನೇ ಒಂದು ಉಳಿತಾಯ ಮಾಡ್ತಾರೆ ಉಳಿತಾಯ ಮಾಡಿ ಅವರು ಕೂಡ ಹಣಕಾಸಿನ ವ್ಯವಹಾರ ಮಾಡಿ ಆ ಹಣಕಾಸಿನ ವ್ಯವಹಾರದಲ್ಲಿ ಅವ್ರಿಗೆ ಬಿತ್ತನೆ ಬೀಜ ತಗೋಬಹುದು ಮತ್ತೆ ಔಷಧಿ ತಗೋಬಹುದು ಬೇರೆ ಬಡ್ಡಿ ವ್ಯವಹಾರಕ್ಕೆ ಹೋಗಂಗಿಲ್ಲ ಆದ್ರಿಂದ ನಾವು ಸಂಘಗಳನ್ನ ಮಾಡ್ತಾ ಇದೀವಿ ಗಿರಿಧರ್ ಅವರೇ ತಾವು ಈ ಪ್ರದೇಶದಲ್ಲಿ ಕೆಲಸ ಮಾಡಕ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಒಂದು ವರ್ಷದಿಂದ ಮಾಡ್ಕೊಂಡಿದೀನಿ ಈ ಹಳ್ಳಿಗಳಲ್ಲಿ ಆಲೂಗಡ್ಡೆ ಸಂಬಂಧವಾಗಿ ಅದಕ್ಕೆ ಮುಂಚೆ ಬೇರೆ ವ್ಯವಸಾಯ ಸಂಬಂಧವಾಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲ ಕೆಲಸ ಮಾಡಿದೀನಿ ಸರ್ ಓಕೆ ಈಗ ಗಿರಿಧರ್ ಅವರೇ ಮುಂಚೆ ಏನ್ ಇವರು ಆಲೂಗಡ್ಡೆ ಬೆಳೀತಾ ಇದ್ರಲ್ಲ ಆ ವಿಧಾನಕ್ಕೂ ಈಗ ನೀವೇನೋ ಸಪ್ತಸೂತ್ರ ಅಂತೇನೋ ಒಂದಷ್ಟು ಹೇಳ್ತಾ ಇದ್ದೀರಾ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ತಮಗನ್ಸುತ್ತೆ ನಮ್ಮ ಅಭಿಪ್ರಾಯದ ಪ್ರಕಾರ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದರಲ್ಲಿ ಮತ್ತೆ ಖರ್ಚು ಕಡಿಮೆ ಇದೆ ಪಾರಂಪರಿಕ ಇದರಲ್ಲಿ ಖರ್ಚು ಜಾಸ್ತಿ ಇದೆ ಅಂದ್ರೆ ಆಳುಗಳ ಸಮಸ್ಯೆ ಇರುತ್ತೆ ಆಳುಗಳ ಕೂಲಿ ಕೊಡಬೇಕು ಮತ್ತೆ ಕಳೆ ತೆಗೆಸಬೇಕು ಭೂಮಿ ಸಿದ್ಧತೆಯಿಂದ ಹಾರ್ವೆಸ್ಟ್ ವರ್ಗೂ ಕೂಡ ಸಮಸ್ಯೆಗಳು ಜಾಸ್ತಿ ಇದೆ ಸರ್ ಅಲ್ಲಿ ಲೇಬರ್ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇರುತ್ತೆ ಮತ್ತೆ ಖರ್ಚುಗಳು ಜಾಸ್ತಿ ಇದೆ ಮತ್ತೆ ನಮ್ ಈ ಸಪ್ತಸೂತ್ರಗಳನ್ನ ಅಳವಡಿಕೆ ಮಾಡ್ಕೊತಂದ್ರೆ ಖರ್ಚುಗಳು ತುಂಬಾ ಕಡಿಮೆ ಇದೆ ಒಳ್ಳೆ ಬೀಜದ ಆಯ್ಕೆ ಮಾಡ್ಕೊಂಡ್ರೆ ಬೀಜ ಆಯ್ಕೆ ಆದ ನಂತರ ಅದನ್ನ ನಾವು M45 ನಲ್ಲಿ ಸಿಂಪರಣೆ ಮಾಡಿ ಬೀಜೋಪಚಾರ ಮಾಡಿ ನಾವು ಭೂಮಿ ಸಿದ್ಧತೆ ಮಾಡಿರ್ತಕ್ಕಂಥ ಭೂಮಿಗೆ ವ್ಯವಸಾಯ ಮಾಡ್ತಂದ್ರೆ ನಂತರ ವಾರದೊಳಗೆ ನಾವು ಒಂದು ಕಳೆ ಔಷಧಿ ಹೊಡಿತೀವಿ ಸರ್ ಕಳೆ ಔಷಧಿ ಸಿಂಪರಣೆ ನಂತರ ಏನ್ ಖರ್ಚೇನಿಲ್ಲ ಅದು ಮುಂಚೆ ನಾವು ಪ್ಲಾಂಟರ್ನಲ್ಲಿ ಮಾಡಿದ್ರೆ ಪ್ಲಾಂಟರ್ನಲ್ಲಿ 3 ಜನ ಲೇಬರ್ ಇದ್ರೆ ಸಾಕು ಪ್ಲಾಂಟಿಂಗ್ ಮಾಡ್ತೀವಿ ಒಂದ್ ಎಕರೆನ 2.5-3 ಗಂಟೆ ಒಳಗಡೆ ನಾವು ಮುಗಿಸ್ತಿದೀವಿ ಮತ್ತೆ ಒಂದ್ಸಲ ಮಾಡ್ತಂದ್ರೆ ಮತ್ತೆ ಏನು ಕಳೆ ತೆಗಿತಕ್ಕಂಥದ್ದು ಬರಲ್ಲ. ಮತ್ತೆ ಏನಿಲ್ಲ, 25 ದಿವಸಕ್ಕೆ ಒಂದು ಔಷಧಿ ಸಿಂಪಡಣೆ ಮಾಡ್ತೀವಿ. ಮತ್ತೆ ಅದು ಬಿಟ್ಟರೆ ಗೊಬ್ಬರ 25 ದಿವಸಕ್ಕೆ ಗೊಬ್ಬರ ಹಾಕ್ತಕ್ಕಂಥದ್ದು ಮಾಡ್ತಿದ್ವಿ. ಅದಾದ ನಂತರ ಕೊನೆವರೆಗೂ ಕಳೆ ತೆಗಿಬೇಕು ಅನ್ನೋದೇನು ಬರಲ್ಲ. ನಾವು ನೀರು ಮತ್ತೆ ಈ ಸಪ್ತಸೂತ್ರನ ಅಳವಡಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ಸಾಕು. ಆಮೇಲೆ ಹಾರ್ವೆಸ್ಟ್ ಮಾಡುವಾಗ ತುಂಬಾ ಇಳುವರಿ ಚೆನ್ನಾಗಿ ಬರುತ್ತೆ. ಮತ್ತೆ ಮಳೆನಲ್ಲೂ ಕೂಡ ಕರಗಂತ ಸಾಧ್ಯತೆ ತುಂಬಾ ಕಡಿಮೆ ಸರ್. ಯಾಕಂದ್ರೆ ದಿಂಡು ಎತ್ತರವಾಗಿರೋದ್ರಿಂದ ಒಂದು 6 ಇಂಚ್ನಲ್ಲಿ ಇರುತ್ತೆ, ಅದು ತುಂಬಾ ಕೆಳಗಡೆನೂ ಇರಲ್ಲ, ಸಾಲಲ್ಲೂ ಇರಲ್ಲ. ಮಳೆ ಹೋಯಿತು ಅಂದ್ರೆ ಸಾಲಲ್ಲಿ ಮಾತ್ರ ನೀರು ನಿಲ್ಲುತ್ತೆ ಅಷ್ಟೇ. ದಿಂಡಿನಲ್ಲಿ ಆಲೂಗಡ್ಡೆ ಇರೋದ್ರಿಂದ ಸೇಫ್ ಆಗಿರುತ್ತೆ, ಮತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ. ಸುನೀತಾ ಅವರೇ, ನಮ್ಮ ಗಿರಿಧರ್ ಅವರು ಹೇಳ್ತಾರೆ, ಇದು ಹೊಸ ವಿಧಾನ ಅಳವಡಿಸಿಕೊಂಡ್ರೆ ಖರ್ಚು ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಹೌದು ಸರ್, ನಿಮಗೂ ಹಾಗೆ ಅನ್ಸುತ್ತೆ? ಅನುಭವ ಆಗಿದೆ ಸರ್. ಆಗ್ಲಿ, ಹೇಳಿ ನಿಮ್ಮ ಅನುಭವ. ಖರ್ಚು ಯಾಕೆ ಕಡಿಮೆ ಆಗುತ್ತೆ? ಖರ್ಚು ನಮ್ಗೆ ಪ್ಲಾಂಟ್ ಅಲ್ಲಿ ಮಾಡಿಸಿದ್ರೆ 3 ಜನ ಲೇಬರ್ ಮಾತ್ರ ತಗೊಳುತ್ತೆ. ಅವಾಗ ಒಂದ್ 25-30 ಜನ ಆದ್ರೂ ಲೇಬರ್ ಗಳಿಗೆ ಕೊಟ್ಟೆ ಸಾಕಾಗುತ್ತೆ ಸರ್. ಅದ ಹಾಕಿ ಮತ್ತೆ ಅದಕ್ಕೆ ಕಳೆ ತೆಗಿಬೇಕಿತ್ತು, ಹರತೆ ಹೊಡಿಬೇಕಿತ್ತು, ಅದ್ರಲ್ಲೆಲ್ಲ ಕಮ್ಮಿ ಆಗಿ ಇವಾಗ ನಾವ್ ಈ ಬ್ಯಾಂಕ್ ಅಲ್ಲಿ ಮಾಡಿಸಿದ್ರೆ ನಮ್ಗದು 3 ಜನ ಆದ್ರೆ ಸಾಕಾಗುತ್ತೆ. ಅದ್ರಲ್ಲಿ ಏನು ಅಂದ್ರೆ ಈ ಕಳೆನಾಶಕ ಹೊಡಿತೀವಿ, ಅದಾದ್ಮೇಲೆ ಈಗ ಕಳೆ ಅವ್ರಿಗೆ ಕಮ್ಮಿ, ಅದಕ್ಕೊಂದ್ 200-300 ರೂಪಾಯಿ ಕೊಟ್ಟು ಔಷಧಿ ಹೊಡಿತೀವಿ ಸರ್ ಕಳೆನಾಶಕನ. ಅದ್ರಲ್ಲಿ ಒಂದು ಮತ್ ಇನ್ನೊಂದ್ ಏನಂದ್ರೆ ಅದಕ್ಕೆ ತುಂಬಾ ಇಳುವರಿ ಅಂದ್ರೆ ಉಂಡುಗೆಂಡೆ ಹಾಕಿದ್ರೆ ಪ್ಲಾಂಟ್ ಅಲ್ಲಿ ಮಾಡಿಸಿ ಹಾಕಿದ್ರೆ ನಾವು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಆಲೂಗಡ್ಡೆ ಅಂದ್ರೆ ಇಳುವರಿ ಎಷ್ಟು ಜಾಸ್ತಿ ಆಗ್ಬಹುದು ಅಂತ ಅನ್ಸುತ್ತೆ? ಒಂದು ಚೀಲಕ್ಕೆ ಒಂದು 15-20 ಚೀಲ ತಗಿತೀವಿ ಸರ್. ಮುಂಚೆ ಎಷ್ಟು ಬರ್ತಿತ್ತು? ಮುಂಚೆ ಎಷ್ಟು ಬರ್ತಾ ಇರ್ಲಿಲ್ಲ ಸರ್. ಎಷ್ಟು ಬರೋದು? ಒಂದ್ ಚೀಲಕ್ಕೆ 2-3 ಚೀಲ ತೆಗಿಯೋಷ್ಟು ಸುಸ್ತು ಸರ್. ಯಾತಕ್ಕೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ಸುನೀತಾ ಅವರೇ? ತಮ್ಗೆ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮ್ ಭೂಮಿ ಸಿಂಪಡಣೆ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಸರ್. ಇವಾಗ ಈ ನಾವು ಸಂಘಗಳು ಮಾಡಿದ್ರಿಂದ ನಮ್ ಇದು ತಿಳಿಸ್ಕೊಡೋದ್ರಿಂದ ಅವರು ನಮ್ಗೆ ಅಷ್ಟೇ ಗೊತ್ತಾಗುತ್ತೆ ಸರ್. ಇವಾಗ ಮಣ್ಣು ಪರೀಕ್ಷೆ ಮಾಡಿಸಿದ್ವಿ. ಮುಂಚೆ ಮಾಡಿಸಿರ್ಲಿಲ್ಲ? ಮುಂಚೆ ಮಾಡಿಸ್ತಾ ಇರ್ಲಿಲ್ಲ ಸರ್. ನಾವ್ ಹೆಂಗಿತ್ತಂಗ್ ಉಳ್ತಾ ಇದ್ವಿ, ಹಾಕ್ತಾ ಇದ್ವಿ, ಬರ್ತಾ ಇದ್ವಿ, ಎಷ್ಟು ಬಂತು ಅಷ್ಟೇ ನಮ್ಗೆ, ಅಷ್ಟೇ ನಮ್ಗೆ ಅಷ್ಟು ಬಂದಿದೆ ಅದೇ ಜಾಸ್ತಿ ಅನ್ಕೊಳ್ವಿ ಸರ್. ಮಣ್ಣು ಪರೀಕ್ಷೆ ಮಾಡಿಸಿದ್ಮೇಲೆ ಏನ್ ಅನ್ಸುತ್ತೆ ನಿಮ್ಗೆ? ಪರವಾಗಿಲ್ಲ ಸರ್, ಅದ್ರಲ್ಲಿ ಪೊಟಾಶ್ ಕಮ್ಮಿ ಇರುತ್ತೆ, ಅದು ಈ ಗೊಬ್ಬರ ಆ ಗೊಬ್ಬರ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ ಸರ್ ಅದು ಪರೀಕ್ಷೆ ಮಾಡಿದ್ದಾಗ. ಅದರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಮಣ್ಣು ಪರೀಕ್ಷೆ ಆಧಾರವಾಗಿ ನೀವು ಏನೇನ್ ಕೊಡ್ಬೇಕು ಮಣ್ಣಿಗೆ, ಅದನ್ನೆಲ್ಲ ಅದಕ್ಕೆ ಏನ್ ಶಕ್ತಿ ಬೇಕು ಅದಕ್ಕೆಲ್ಲ ಕೊಡ್ತೀವಿ ಸರ್ ನಾವು. ಆ ಪರೀಕ್ಷೆ ಮಾಡಾದ್ಮೇಲೆ ಇದು ಕಮ್ಮಿ ಇದೆ ಅಂತ ಹೆಂಗ್ ಹೇಳ್ತಾರೆ ಹಂಗ್ ಕೊಟ್ಬಿಟ್ಟು ನಾವು. ನಿಮ್ ಬಯಲಲ್ಲೆಲ್ಲ ಆಲೂಗಡ್ಡೆ ಬೆಳೆ ಈ ವರ್ಷ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ನಮ್ ಕಂಬ್ರಿಗೆನೆ ದುದ್ದ ಒಬ್ಳಿ ಫಸ್ಟ್ ಸರ್ ಆಲೂಗಡ್ಡೆ. ಹೆಂಗ್ ಹೇಳ್ತೀರಾ? ನಮ್ ದುದ್ದ ಒಬ್ಳಿಗೆ ಫಸ್ಟ್ ಹಾಕದೆ ಮುಂಚೆ ಹಾಕದೆ ನಮ್ಮೂರಲ್ಲಿ ಆಲೂಗಡ್ಡೆ. ನೀವೇ ನಮ್ಮೂರಲ್ಲಿ ಕಂಬ್ರಿಗೆಲ್ ನಾವೇ, ಕಂಬ್ರಿಗೆ ಅವರೇ, ನಾವ್ ಅಂತಲ್ಲ ಕಂಬ್ರಿಗೆ ಊರವರೇ ಅಷ್ಟು. ಸರ್ ಕೀಳೋದು ಫಸ್ಟ್ ಅವರೇ ಸರ್. ಸಂತೋಷ. ನಮ್ಮ ಈಗ ಇಳುವರಿ ನಿಮ್ಮೂರಲ್ಲಿ ಅತಿ ಹೆಚ್ಚು ಅಂದ್ರೆ ಎಷ್ಟು ತಗೋತಾರೆ? ಅವರು 3 ಕ್ವಿಂಟಲ್ ಹಾಕಿ 100 ಚೀಲವರೆಗೂ ಬೆಳೆದಿದ್ದಾರೆ ಸರ್. ನೀವು ಎಷ್ಟು ತೆಗೆದಿದ್ದೀರಾ? ನಾವು ಇಲ್ಲ ಸರ್, ನಾವು ತೆಗೆದಿದ್ದೀವಿ ಸರ್. 100 ಚೀಲ 115-125 ಚೀಲವರೆಗೂ ಬೆಳೆದಿದ್ದೀವಿ ಸರ್ ನಾವು. ಹೌದಾ? ಏನ್ ಎಕರೆ ಲೆಕ್ಕನ ಇದು? ಎಕರೆಗೆ ಸರ್. 150-200 ಚೀಲ ಬೆಳೀತಾರಂತ? ಬೆಳೀತಾರೆ ಸರ್, ನಮ್ಮವರು ಬೆಳೆದಿದ್ದಾರೆ ಸರ್. 200 ಚೀಲವರೆಗೂ ಬೆಳೆದಿದ್ದಾರೆ. 200-250 ಚೀಲವರೆಗೂ ಈಗಲವರೆಗೂ ಬೆಳೆದಿದ್ದಾರೆ, ಇವತ್ತು ಬೆಳೆದಿದ್ದಾರೆ. ಹೌದಾ? ಈಗ ಅವ್ರನ್ನೆಲ್ಲ ಹೋಗಿ ನೋಡಿ ಅವ್ರ ಏನೇನ್ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ನೀವು ತಿಳ್ಕೊಂಡಿರ್ತಾರೆ, ನಾವು ಅವ್ರ ಹತ್ರ ತಿಳ್ಕೊಂಡು ಮಾಡ್ತೀವಿ ಸರ್. ನೀವು ಆಲೂಗಡ್ಡೆ ಬೆಳೆಗಾರರಿಗೆ ಮಾಹಿತಿಯನ್ನ ನೀಡೋದಕ್ಕೆ ನವ ಮಾಧ್ಯಮ ವ್ಯವಸ್ಥೆ ಆಪ್ ಅನ್ನ ಏನಾದ್ರೂ ಡೆವಲಪ್ ಮಾಡಿದ್ರೇನ್ರಿ? ಹೌದು ಸರ್, ಖಂಡಿತ ಮಾಡಿದೀವಿ ಸರ್. ಜೊತೆಗೆ ಇದಕ್ಕೆ ಮುಂಚೆ ಇನ್ನೊಂದು ಹೇಳ್ಬೇಕಾಗಿತ್ತು ಅಂದ್ರೆ, ತಳಿಗಳನ್ನ ಆಯ್ಕೆನಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಅಂದ್ರೆ ತಳಿಗಳು ಹಿಮಾಲಿನಿ ಇದೆ, ಜ್ಯೋತಿ ಇದೆ, ಮಹೇಂದ್ರ ಸಮೃದ್ಧಿ ಇದೆ. ಹಿಮಾಲಿನಿ ಅಂತಕ್ಕಂಥ ವೆರೈಟಿ ತುಂಬಾ ಇಳುವರಿ ಜಾಸ್ತಿ ಇದೆ, ಮತ್ತೆ ರೋಗ ತಡೆತಕ್ಕಂಥ ಶಕ್ತಿ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಾವು ಈ ಸಪ್ತಸೂತ್ರಗಳ ಸಂಬಂಧಪಟ್ಟಂಗೆ ಎಲ್ಲಾ ರೈತರು ಕೂಡ ಮಾಹಿತಿಗಳ ಕೊಟ್ಟಿದ್ವಿ, ಗುಂಪುಗಳಲ್ಲಿ ಚರ್ಚೆ ಮಾಡ್ತಿದ್ವಿ, ತರಬೇತಿಗಳನ್ನೆಲ್ಲ ನೀಡಿದ್ವಿ. ಮತ್ತೆ ನಾವು ಅದು ಬಿಟ್ಟು ಸ್ಮಾರ್ಟ್ ಫಾರ್ಮಿಂಗ್ ಪೊಟೇಟೊ ಇಂಡಿಯಾ ಅಂತ ಒಂದು ಪ್ಲೇ ಸ್ಟೋರ್ ನಲ್ಲಿ ಹೋದ್ರೆ ಒಂದು ಸ್ಮಾರ್ಟ್ ಫಾರ್ಮಿಂಗ್ ಸಂಬಂಧವಾಗಿ ಆಲೂಗಡ್ಡೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದರಲ್ಲಿ ಒಂದು ದೈನಂದಿನ ಸಲಹೆಗಳು, ಬಿತ್ತನೆಗೆ ಮುಂಚೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಮತ್ತೆ ಸಿಂಪರಣೆಗಳು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಮತ್ತೆ ರೋಗ ಮತ್ತು ಕೀಟಗಳನ್ನ ಗುರುತಿಸ್ತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಮತ್ತೆ ನೀರಾವರಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ತರ ನೀರನ್ನು ಕೊಡಬೇಕು ನಾವು ಬೆಳೆಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಮತ್ತೆ ಪೋಷಕಾಂಶದ ನಿರ್ವಹಣೆನೂ ಕೂಡ ಅದರಲ್ಲಿ ನಮಗೆ ಸಿಗುತ್ತೆ, ಮತ್ತೆ ಹವಾಮಾನ ಅದರಲ್ಲೂ ಕೂಡ ನಮಗೆ ಮಾಹಿತಿ ಸಿಗ್ತದೆ ಈ ಸ್ಮಾರ್ಟ್ ಫಾರ್ಮಿಂಗ್ ಪೊಟೇಟೊ ಇಂಡಿಯಾದಲ್ಲಿ. ಮತ್ತೆ ಸಂದೇಶಗಳು, ಬೇರೆ ಮೆಸೇಜಸ್ಗಳು ನಮ್ಮ ಡಿಪಾರ್ಟ್ಮೆಂಟ್ಗಳಿಂದ, ಮತ್ತೆ ಬೇರೆ ಬೇರೆ ತರ ಆಲೂಗಡ್ಡೆ ಸಂಬಂಧಪಟ್ಟಂತೆ ಮಾಹಿತಿಗಳು ಅದರಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಸರ್. ಅದನ್ನ ನಾವು ಪ್ಲೇ ಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊತಂದ್ರೆ ಕಂಪ್ಲೀಟ್ ವಿವರ ಸಿಗುತ್ತೆ ಸರ್. ನಾವು ಅದರಲ್ಲಿ ನಮ್ಮ ಜಮೀನು ಸಂಬಂಧಪಟ್ಟಂಗೆ ನಾವು ಅದರಲ್ಲಿ ಕೆಲವನ್ನ ಡೀಟೇಲ್ ಎಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ ಸರ್. ನೀವು ಸ್ಮಾರ್ಟ್ ಫಾರ್ಮರ್ ಆಗಿದ್ರಾ ಸುನೀತಾ? ನಾವಾಗಿಲ್ಲ ಸರ್, ನಮ್ಮ ಮನೆ ನಮ್ಮ ಹಸ್ಬೆಂಡ್ ಹತ್ರ ಇದೆ ಸರ್. ನಿಮ್ ಯಜಮಾನ್ರು? ನಮ್ಮ ಯಜಮಾನ್ರ ಹತ್ರ ಇದೆ. ಅವ್ರಾದ್ರೆ ಸಾಕು ನಾನು ಆದಂಗೆ ಅಂತ? ಆಗಲ್ಲ ಸರ್, ನಾವು ರೈತರಲ್ಲಿ ಈ ತರ ಸ್ಮಾರ್ಟ್ ಫೋನ್ ಎಲ್ಲ ಯೂಸ್ ಮಾಡಿಲ್ಲ ಇನ್ನ. ಹೌದಾ? ಅಂದ್ರೆ ನಿಮ್ ಯಜಮಾನ್ರು ಮಾಡ್ತಾರೆ, ಅದರಲ್ಲೆಲ್ಲ ನೋಡ್ಕೊಂಡಿದ್ದೀರಿ ಅಲ್ವಾ? ನಿಮ್ಗೆ ಏನ್ ಹುಳ ಏನ್ ರೋಗ ಬಂದಿರೋದು ಅದನ್ನ ಗುರುತಿಸಕ್ ಬರುತ್ತ ಸುನೀತಾ ಅವ್ರೆ? ನಮ್ಗೆ ಕರಿಕಡ್ಡಿ ರೋಗ. ಹೌದಾ, ಗುರುತಿಸ್ತೀರಿ ಸರ್? ನೀವು ಪ್ರತಿನಿತ್ಯ ಜಮೀನ್ಗೆ ಹೋಗ್ತೀರಾ? ಹೋಗ್ತೀವಿ ಸರ್ ಡೈಲಿ. ಹೋಗ್ತೀರಾ? ಹೋಗಿ ಏನ್ ನೋಡ್ತೀರಾ? ಹೊಲ ಇನ್ನ ಸುಮ್ನೆ ನೋಡ್ಕೊಂಡು ಬರ್ತಾ ಇದ್ವಿ ಅವಾಗ. ಇವಾಗ ನಾವೊಂದ್ ಗುಂಪು ಅಂತ ಮಾಡಿದ್ಮೇಲೆ ಅಲ್ಲೋಗಿ ಆಲೂಗಡ್ಡೆ ನೋಡಿದಾಗ ಗಿಡ ಇವತ್ ಈ ತರ ಇದೆ, ನಾಳೆ ಯಾಕೆ ಆ ತರ ಆಯ್ತು ಅಂತ ನೋಡಿ ಕೇಳಿ ತಿಳ್ಕೊಂತೀವಿ ಸರ್. ಏನ್ ಗುಂಪು ಮಾಡಿದಿರಮ್ಮ ನೀವು? ನಾವು ಸಂಘ ಮಾಡಿದೀವಲ್ಲ ಅದರಲ್ಲಿ. ಏನ್ ನಿಮ್ ಸಂಘದ ಹೆಸರು? ನಮ್ ಸಂಘ ಶ್ರೀ ಪುರದಮ್ಮ ಆಲೂಗಡ್ಡೆ ಬೆಳೆಗಾರರ ಸಂಘ. ಮಹಿಳೆಯರೇ ಸೇರ್ಕೊಂಡ್ ಮಾಡಿದೀರಾ? ಎಷ್ಟ್ ಜನ ಇದ್ದೀರಮ್ಮ? 15 ಜನ ಇದೀವಿ ಸರ್. ಎಲ್ಲ ನಿಮ್ಮೂರ್ನವ್ರೇನಾ? ನಮ್ಮೂರವ್ರೆ. ಎಲ್ಲ ಆಲೂಗಡ್ಡೆ ಬೆಳೆಯೋರೆ? ಎಲ್ಲ ಆಲೂಗಡ್ಡೆ ಬೆಳೆಯೋರೆ. ಆಯ್ತಮ್ಮ, ಸಂಘ ಮಾಡಿದ್ರಿಂದ ಏನ್ ಪ್ರಯೋಜನ ಆಗಿದೆ ನಿಮ್ಗೆ? ನಮ್ಗೆ ಸಂಘ ಮಾಡಿದ್ರಿಂದ ಬೇರೆ ಕಡೆ ಮುಂಚೆ ದುಡ್ಡಿಗೆ ಏನಕ್ಕಾದ್ರೂ ನಮ್ಗೆ ಹಣಕಾಸು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಸರ್. ಬೇರೆಯವ್ರ ಹತ್ರ ಕೇಳಿ ಕೇಳಿದ್ರು ಸಿಗ್ತಾ ಇರ್ಲಿಲ್ಲ. ಈಗ ಒಂದ್ ಗುಂಪು ಸಂಘ ಅಂತ ಮಾಡಿದ್ಮೇಲೆ ಅಲ್ಲೇನೆ ನಾವು ವಾರ ವಾರ ಉಳಿತಾಯ ಕಟ್ಕೊಂಡು ಮಾಡ್ಕೊಂಡು ಹೋದಾಗ ನಮ್ ಬೆಳೆ ಬಗ್ಗೆನೇ ಆಗ್ಲಿ, ನಮ್ ದುಡ್ಡಿನ ಬಗ್ಗೆನೇ ಆಗ್ಲಿ, ಕೂತ್ಕೊಂಡಾಗ ಒಂದ್ ಗುಂಪಲ್ಲಿ ಒಂದ್ ಚರ್ಚೆ ಅಂತ ಮಾಡ್ಕೊಂಡು ತಿಳ್ಕೊಂಡು ನಮ್ಗೆ ಹೆಲ್ಪ್ ಆಯ್ತು ಸರ್. ಹೇಳಿ ಗಿರಿಧರ್ ಅವರೇ, ಈಗ ಸಂಘಟನೆಗಳನ್ನ ಮಾಡಿ ಜನರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ, ಮತ್ತೆ ಒಂದು ರೈತ ಉತ್ಪಾದಕ ಕಂಪನಿ ಮಾಡಿದಿರಿ, ಅದನ್ನ ಯಾಕೆ ಮಾಡಿದ್ರಿ, ಅದರಿಂದ ಏನು ಪ್ರಯೋಜನ ಆಗ್ತಾ ಇದೆ ಅಂತ? ನಾವು ಇಲ್ಲಿ 2016 ನಾವು ರೈತ ಅಧ್ಯಯನ ಗುಂಪುಗಳನ್ನ ಮಾಡಿ ಅವರಿಗೆ ತರಬೇತಿಗಳನ್ನೆಲ್ಲ ಕೊಟ್ಟು ಅವರಲ್ಲೇ ಸ್ವಂತ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥದ್ದು, ಉಳಿತಾಯ ಮಾಡ್ತಕ್ಕಂಥದ್ದು ಇದೇ ತರ ಮಾಡ್ಕೊಂಡು ಹೋಗ್ತಾ ಇದ್ರು. 3 ವರ್ಷ ಮಾಡಿದ್ದಾರೆ ಸರ್. ನಂತರ ಒಂದು ಇವರೇ ಒಂದು ಷೇರ್ನ ಹಾಕಿ 1,000 ರೂಪಾಯಿ ಷೇರ್ದಾರರ ಮಾಡಿ ಹೊಯ್ಸಳ ರೈತ ಉತ್ಪಾದಕ ಕಂಪನಿ ಅಂತ ಮಾಡಿ ಎಲ್ಲಾ ರೈತರಿಗೆ ನಡೆಸತಕ್ಕಂಥದ್ದು. 1,300 ಜನ ಸದಸ್ಯರಾಗಿದ್ದಾರೆ ಇವಾಗ. ಮತ್ತೆ ಇವರು ಬೇರೆಯವ್ರ ಮೇಲೆ ಅವಲಂಬಿತವಾಗಿಲ್ಲ. ಈಗ ಹೊರಗಡೆ ಹೋಗ್ತು ಅಂದ್ರೆ ಸಿಕ್ಕಾಪಟ್ಟೆ ಏನ್ ರೇಟ್ ಹೇಳ್ತಾರೋ ಅದೇ ಬೀಜ ಗೊಬ್ಬರ ಇದೆಲ್ಲ ಸಮಸ್ಯೆ ಇರುತ್ತೆ, ಸರಿಯಾದ ಸಮಯಕ್ಕೆ ಸಿಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ. ಇದೆಲ್ಲ ಇದನ್ನ ನೋಡಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಸ್ವಂತ ರೈತ ಉತ್ಪಾದಕ ಕಂಪನಿನ ಆರಂಭಿಸಿ ಈಗ ಅವ್ರು ಬೇಕಾದಂತ ಬಿತ್ತನೆ ಬೀಜ ಪಂಜಾಬಿಂದ ಬಿತ್ತನೆ ಬೀಜ ಗೊಬ್ಬರಗಳನ್ನ ತರಿಸೋಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅವಶ್ಯಕತೆ ಇರತಕ್ಕಂಥದ್ದು ಮಾತ್ರ ಅಲ್ಲಿ ಮಾಹಿತಿ ಕೊಡ್ತಿದ್ದಾರೆ. ಬರೀ ಪದಾರ್ಥ ಕೊಡೋದ್ರೆ ಮಾತ್ರ ಅಲ್ಲ, ಔಷಧಿಗಳನ್ನ ಕೊಡ್ತಕ್ಕಂಥದ್ದಲ್ಲ, ಅದರಲ್ಲಿ ಅವರಿಗೆ ರೈತರಿಗೆ ಬೇಕಾದಂತ ಮಾಹಿತಿಗಳನ್ನು ಕೊಡ್ತಾರೆ. ಈಗ ಪ್ರಮಾಣ ಅಳತೆ ಎಷ್ಟು ಮಾಡಬೇಕು ಏನ್ ಮಾಡಬೇಕು, ಒಂದ್ ಎಕರೆ ಯಾವ ಔಷಧಿ ಹೊಡಿಬೇಕು, ಏನ್ ರೋಗ ಇದೆ, ಇದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಜೊತೆಗೆ ಪರಿಕರಗಳು ಕೂಡ ನಮ್ಮ ರೈತ ಉತ್ಪಾದಕ ಕಂಪನಿಯಿಂದ ಸಿಗುತ್ತೆ. ಇತರ ಎಲ್ಲ ನಿರ್ವಹಣೆ ಮಾಡ್ತಾ ಇದಾರೆ ಸರ್. ಸುನೀತಾ ಅವರ, ಆಲೂಗಡ್ಡೆ ಬೇಸಾಯದಲ್ಲಿ ನಿಮಗೆ ಏನ್ ಕೆಲಸ ಇರುತ್ತೆ, ವಿಶೇಷವಾಗಿ ಮಹಿಳೆಯರು ಏನೇನ್ ಕೆಲಸ ಮಾಡಬಹುದು ಅಂತ? ಕಳೆ ತೆಗೆಯೋದು, ಆಲೂಗಡ್ಡೆ ಹಾಕ್ಬೇಕಾದ್ರೆ ಹಾಕೋ ಕೆಲಸ ಸಿಗುತ್ತೆ. ಕಳೆ ತೆಗ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಕಿತ್ತಾಗ ಹಾಯೋ ಕೆಲಸ, ಹೊರದು ಎಲ್ಲ ಮಾಡ್ತೀವಿ ಸರ್. ಹೌದಾ? ಮಾರಾಟ ಎಲ್ಲ ಮನೆಯವರೇ ಮಾಡ್ತಾರೆ ಸರ್. ಒಂದ್ ಎಕರೆಗೆ ಏನ್ ಖರ್ಚು ಮಾಡ್ತಿದ್ದೀರಮ್ಮ? ಒಂದ್ ಎಕರೆಗೆ ಮುಂಚೆ ಅಂದ್ರೆ ಒಂದ್ 50,000 ಆಗೋದು ಸರ್. 40-50,000 ಖರ್ಚಾಗೋದು. ಈಗ ಒಂದ್ 25,000 ಖರ್ಚು ಮಾಡ್ಕೊಂಡು ಬೆಳಿತೀವಿ ಸರ್. ಪರವಾಗಿಲ್ವೇ, ಅರ್ಧ ಭಾಗ ಕಡಿಮೆ ಮಾಡ್ತೀವಿ. ಆದಾಯ ಕಳೆದ ವರ್ಷ ಏನ್ ಬಂತಮ್ಮ? ಅದೇ ನಮಗೆ ಅದರಲ್ಲಿ 25-30 ಖರ್ಚು ಮಾಡಿರೋದ್ ಕಳೆದ್ರೂ ಒಂದ್ 70,000 ಸಿಗುತ್ತೆ ಸರ್. ಪರವಾಗಿಲ್ವೇ, ಅಂದ್ರೆ ಚೆನ್ನಾಗಿ ಆದಾಯ ಬರುತ್ತೆ ಆಲೂಗಡ್ಡೆ. ಹಲೋ ಅಮ್ಮ, ಹೇಳಿ ಗಿರಿಧರ್ ಅವರ, ಈಗ ಆಲೂಗಡ್ಡೆ ಬೆಳೆದಾರರು ಏನ್ ಮಾಡ್ಬೇಕು, ಬೆಳೆ ಯಾವ ಪರಿಸ್ಥಿತಿನಲ್ಲಿದೆ, ಈಗ ಏನು ಔಷಧಿ ಸಿಂಪರಣೆ ಮಾಡಿದ್ರೆ ಮುಂದೆ ಒಳ್ಳೆ ಬೆಳೆ ಸಿಗಬಹುದು ಅಂತೀರಿ? ಈಗ ಹೆಚ್ಚು ಕಡಿಮೆ 85-90 ದಿವಸ ಆಗಿದೆ ಸರ್. ಈಗ ಹಾರ್ವೆಸ್ಟ್ ಟೈಮ್, ಇವಾಗ ಹಾರ್ವೆಸ್ಟ್ ಟೈಮ್ ಬಂದಿದೆ. ಇನ್ನು ಎಲ್ಲ ಸ್ವಲ್ಪ ಮಳೆ ಅವಕಾಶ ಕೊಡ್ತು ಅಂದ್ರೆ ಎಲ್ಲ ಹಾರ್ವೆಸ್ಟ್ ಮಾಡ್ತಾರೆ. ಸ್ವಲ್ಪ ಬೆಳೆನು ಕೂಡ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಈ ವರ್ಷ. ಜೊತೆಗೆ ಎಲ್ಲಾ ಕಡೆನೂ ಬೆಳೆ ನೋಡಿದ್ರೆ ಎಲ್ಲಾ ಕಡೆ ಚೆನ್ನಾಗಿ ಬೆಳೆ ಬಂದಿದೆ ಸರ್ ಈ ವರ್ಷ. ಎಲ್ಲಾ ಕಡೆ ಚೆನ್ನಾಗಿ ಬೆಳೆ ಬಂದಿದೆ. ಮತ್ತೆ ಹೊಸ ಹೊಸ ತಳಿಗಳನ್ನ ಕೂಡ ಪರಿಚಯ ಮಾಡ್ಕೊಂಡಿದ್ದಾರೆ ಈ ವರ್ಷ. ಹಿಮಾಲಿನ ತಳಿನ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ. ಏನು ಔಷಧಿ ಹೊಡಿಬಾರ್ದೇನ್ರಿ ಈಗ? ಇವಾಗ ಹೊಡಿಬಾರ್ದು ಅಂದ್ರೆ ಕೊನೆ 85-90 ದಿವಸ ಇರುವಾಗ ಅವಶ್ಯಕತೆ ಇರಲ್ಲ. ಅವಶ್ಯಕತೆ ಟೈಮ್ ಇರೋದ್ರಿಂದವಾಗಿ ಬಿತ್ತನೆ ಮಾಡಿರೋ ಕಡೆ, ತರವಾಗಿ ಬಿತ್ತನೆ ಮಾಡಿರ್ತಕ್ಕಂತ ಕಡೆ ಇವಾಗ ನಾವು ಅಂಗಮಾರಿ ಜಾಸ್ತಿ ಇರುತ್ತೆ ಇವಾಗ. ಮತ್ತೆ ಕರಿಕಡ್ಡಿ ಅಂತ ಹೇಳ್ತೀವಲ್ಲ ಅದು ಒಂದಿರುತ್ತೆ. ಮತ್ತೆ ಅಂಗಮಾರಿಗೆ ನಾವು ಮಾಕ್ಸಿಮೆಟ್ ಹೋಗ್ತಿವಿ. ಮಾಕ್ಸಿಮೆಟ್ ನಂತರ ಅದಕ್ಕೂ ಕಂಟ್ರೋಲ್ ಆಗಲಿ ಅಂದ್ರೆ ಅಕ್ರೋಬೆಟ್ ಹೋಗ್ತಿವಿ ಅಥವಾ ಸೆಕ್ಸಿನ್ ಮಾಡ್ತೀವಿ. ಇದರಲ್ಲಿ ಕಂಟ್ರೋಲ್ ಆಗುತ್ತೆ. ಅಕ್ರೋಬೆಟ್ ನಲ್ಲೇ ತುಂಬಾ ಕಂಟ್ರೋಲ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಕಟಾವಿಗೆ ಬಂದಿರೋ ಆಲೂಗಡ್ಡೆ ಬೆಳೆಗಾರರು ಮಳೆ ಹೊಳವಾದ್ರೆ ಕಟಾವು ಮಾಡ್ಕೊಳ್ಳೋದು, ಸ್ವಲ್ಪ ಅವಧಿ ಇತ್ತು, ಏನಾದ್ರು ರೋಗ ಬಂತು ಅಂದ್ರೆ ನೀವು ಹೇಳಿದ ಔಷಧಿ ಹೊಡ್ಕೋಬೇಕು. ಹೌದು ಸರ್, ಅಕ್ರೋಬೆಟ್ ಮಾಡ್ಬೇಕಾಗುತ್ತೆ, ಮತ್ತೆ ಮಾಕ್ಸಿಮೇಟ್ ಮಾಡ್ಬೇಕಾಗುತ್ತೆ, ಮತ್ತೆ ಸೆಕ್ಟಿನ್ ಅಂತ ಮಾಡ್ಬೇಕಾಗುತ್ತೆ. ಸುನೀತಾ ಚೆನ್ನಾಗಿದೆ ಸರ್. ಅದೇ ಎಷ್ಟು ದಿವಸ ಆಯ್ತು ಅಂದೆ. ನಮ್ದು ಇನ್ನೇನ್ ಕೀಳಕ್ ಬಂದಿದೆ, ಎರಡೂವರೆ ತಿಂಗಳು ಆಗಿದೆ ಸರ್. ಹೌದಾ, ಏನ್ ಔಷಧಿ ಏನ್ ಕೇಳಲ್ಲ ಬೆಳೆ? ಇವಾಗೇನಿಲ್ಲ ಸರ್, ಕಟಾವ್ ಮಾಡ್ಬೇಕೇನಷ್ಟೇ. ಕಿತ್ ಬಿಡು ಅಂತ ಕರಿತಾ ಇದೆ ಅಂದ್ರೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ಬಹುದು ಅಂತ. ಸಲ ಸಲ ಅಷ್ಟು ಇಳುವರಿ ನಮ್ಗಿಲ್ಲ ಸರ್ ಈ ಸಲ. ತುಂಬಾ ಚೆನ್ನಾಗ್ ಬೆಳೀತಾ ಇದ್ವಿ ನಾವ್ ಯಾವಾಗ್ಲೂ, ಈ ಸಲ ಸ್ವಲ್ಪ ಕಮ್ಮಿ ಆಗಿದೆ. ಅಂದ್ರೆ ಈ ರೈಟು ನಾವು ನೋಡಿದ್ದಾಗಿಂದ, ಆಲೂಗಡ್ಡೆ ಬೆಳೆದಾಗಿಂದನು ಇಲ್ಲ ಸರ್, ಸಿಕ್ಕಿರ್ಲಿಲ್ಲ. ತುಂಬಾ ರೈಟ್ ಇದೆ ಆಲೂಗಡ್ಡೆ ಇವಾಗ, ಅಂದ್ರೆ ಆಲೂಗಡ್ಡೆ ಇಲ್ಲ ಕೊಡಕ್ಕೆ ನಮ್ಗೆ. ಆದ್ರೂ ಒಳ್ಳೆ ಧಾರಣೆ ಇರೋದ್ರಿಂದ ಇದ್ದಿದ್ರಲ್ಲಿ ಆದಾಯ ಬರುತ್ತೆ ಬಿಡಿ ಅಲ್ವಾ. ನೀವ್ ಹೇಳಿದಿರಿ ಸರ್, ಹೊಸ ಹೊಸ ತಳಿಗಳನ್ನ ಪ್ರಾಯೋಗಿಕವಾಗಿ ಮಾಡ್ತಕ್ಕಂಥದ್ದು. ಮತ್ತೆ ನಾವು ಇವಾಗ ಏನ್ ಮಾಡ್ತಿದೀವಿ ಅಂದ್ರೆ, ಆಲೂಗಡ್ಡೆ ಗಿಡನ ಕೂಡ ನಾವು ಮಾಡ್ತಾ ಇದೀವಿ. ಅದನ್ನ ಮುಂದೆ ಪ್ರಯೋಗ ಮಾಡ್ಬೇಕು ಅನ್ಕೊಂಡಿದ್ವಿ, ಅಂದ್ರೆ ಇನ್ನು ಪ್ರಯೋಗ ಹಂತದಲ್ಲಿ ಇದೀವಿ. ಮತ್ತೆ ಹೊಸ ಹೊಸ ತಳಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸರ್, ಎಲ್ಲಾ ರೈತರು ಕೂಡ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಸುನೀತಾ ಮೇಡಮ್ ಅವರೇ? 7252925247. ಇನ್ನೂ ಒಂದ್ಸರಿ ಹೇಳಿ. 7252925247. ನಿಮ್ದು ಗಿರಿಧರ್ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9788712992. ನಿಧಾನವಾಗಿ ಇನ್ನೊಂದ್ಸರಿ ಹೇಳ್ಬಿಡಿ. 9788712092. ಒಳ್ಳೇದು ಗಿರಿಧರ್ ಅವರೇ ಹಾಗೂ ಸುನೀತಾ ಅವರೇ, ಇದುವರೆಗೂ ಆಲೂಗಡ್ಡೆ ಬೇಸಾಯದ ನಿಮ್ಮ ಅನುಭವಗಳನ್ನ ಬಹಳ ಚೆನ್ನಾಗಿ ನಮ್ ಜೊತೆ ಹಂಚಿಕೊಂಡ್ರಿ. ಒಳ್ಳೇದಾಗ್ಲಮ್ಮ ಸುನೀತಾ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಸುಧಾರಿತ ಆಲೂಗಡ್ಡೆ ಬೇಸಾಯ ಕುರಿತಂತಹ ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಆರ್ ಗಿರಿಧರ್ ಹಾಗೂ ಹಾಸನ ತಾಲೂಕು ಕಮ್ಮರಗಿ ಗ್ರಾಮದ ಎಚ್ಎಸ್ ಸುನೀತಾ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತೇವೆ. ಇದರಲ್ಲಿ ಭಾಗವಹಿಸುತ್ತಾರೆ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಆರ್ ಗಿರಿಧರ್ ಹಾಗೂ ಹಾಸನ ತಾಲೂಕು ಚಿಕ್ಕಡಲೂರು ಗ್ರಾಮದ ಸಿಎನ್ ಸುದೀಪ್. ಇದು ಇಂದಿನ ಚಿನ್ನದ ಗೆಂಡೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ. ಇದುವರೆಗೂ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಚಿನ್ನದ ಗೆಂಡೆ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು. ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ. ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ. ರೈತರಿಂದ ರೈತರಿಗಾಗಿ, ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆ ಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಬೆಳೆದ ಆಹಾರವೇ ಔಷಧವು, ಬೆಳೆದ ಆಹಾರವೇ ಔಷಧವು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಅನ್ನ ಬೆಳೆಯೋ ಈ ಮಣ್ಣು, ಅನುಜರ ಪಾಲಿನ ನಿಜ ಹೊನ್ನು. ಸಂಕಲನ ಗೋರಾ ರವಿಶಂಕರ್. ಜಗಕ್ಕೆ ನಿಜ ತಂದೆ ತಾಯಿ ಪೋಷಕನು, ಅನ್ನ ನೀಡುವ. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಅನ್ನ ಬೆಳೆಯೋ ಈ ಮಣ್ಣು, ಮನುಜರ ಪಾಲಿನ ನಿಜ ಹೊನ್ನು. ಹುಟ್ಟು ಕೊಡುವ ಭೂತಾಯ ಒಡಲಿಗೆ ಕುಸಿದು ತರಬೇಡಿ ವಿಷವಿಕ್ಕಿ ತರಬೇಡಿ ವಿಷವಿಕ್ಕಿ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಇದ್ಯಾಕಜ್ಜ ಊರಾಚೆ ಬಂದು ಈ ಒಣಗಿದ ಮರದ ಕೆಳಗಡೆ ಮಂಕ ಕೂತಿದ್ಯಾ? ವ್ಯಾಪಾರಿ ಸಖೆ, ಊರ್ ತುಂಬಾ ಧೂಳು, ಒಳ್ಳೆ ಗಾಳಿಯೂ ಇಲ್ಲ. ಅಲ್ಲ, ನಾವೆಲ್ಲ ಐಕ್ಲಾಗಿದ್ದಾಗ ಇಲ್ಲೇ ಒಂದ್ ದೊಡ್ಡ ತೋಪಿತ್ತು, ಮಕ್ಕಳೆಲ್ಲ ಅಲ್ಲಿಯೇ ಆಡ್ಕೊತಾ ಇದ್ವಿ, ದೊಡ್ಡವರು ಇಲ್ಲೇ ವಿಶ್ರಾಂತಿ ಪಡ್ಕೊತಿದ್ರು. ಏಟೊಂದ್ ಪಕ್ಷಿಗಳಿದ್ದು, ಈಗ ತೋಪು ಇಲ್ಲ, ನೆಳ್ಳು ಇಲ್ಲ. ಅಜ್ಜ, ಈ ಜಾಗದಲ್ಲಿ ಈಗ್ಲೂ ತೋಪ್ ಬೆಳೆಸಬಹುದು. ನರೇಗಾ ಯೋಜನೆಯಲ್ಲಿ ಪ್ರತಿ ಹಳ್ಳಿಲಿ ತೋಪ್ ಮಾಡಕ್ಕೆ ಅವಕಾಶ ಇದೆ ಅಂತ ನಮ್ ಟೀಚರ್ ಹೇಳ್ತಿದ್ರು. ಜಾಬ್ ಕಾರ್ಡ್ ಇರೋರಿಂದ ಗಿಡ ಮರ ಬೆಳೆಸಬಹುದು. ಆಲ, ಅರಳಿ, ಬನ್ನಿ, ಹೊಂಗೆ, ಬೇವು, ಬಿಲ್ಪತ್ರೆ ಎಲ್ಲಾ ನೆಟ್ಟು ಬೆಳೆಸಬಹುದು. ಒಳ್ಳೆ ಯೋಜನೆ ಕಲ ನಡಿ ಈಗ್ಲೇ ಗ್ರಾಮ ಪಂಚಾಯತಿಗೆ. ನಿಮ್ಮ ಊರಾಚೆ ಇರುವ ಖಾಲಿ ಜಾಗದಲ್ಲಿ ಇಂದೇ ತೋಪು ಬೆಳೆಸಲು ನಿರ್ಧರಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 6666. ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಆತ್ಮನಿರ್ಭರ ಭಾರತ ಕೃಷಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಆತ್ಮನಿರ್ಭರ ಭಾರತ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಹರಿ, ಉಪ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ ಕರ್ನಾಟಕ ಸರ್ಕಾರ. ಪ್ರಸ್ತುತ ಹಾಸನ ಜಿಲ್ಲೆಯ ಉಪನಿರ್ದೇಶಕರಾಗಿ ಹಾಗೂ ಹೆಚ್ಚುವರಿಯಾಗಿ ಹಾಸನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಯಾಗಿ ಕರ್ತವ್ಯ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಪೇಪರ್ನ ನೋಡಿರ್ತೀರಿ. ಈಗ ಕೆಲ ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ರೈತರಿಗೆ ಕೃಷಿ ಮಾರುಕಟ್ಟೆ ಸೌಲಭ್ಯ ವಿಸ್ತರಣೆ ಕುರಿತು ಒಂದು ಆರ್ಡಿನೆನ್ಸ್ ನ ಹೊರಡಿಸ್ತು. ಅದರಲ್ಲಿ ಮುಖ್ಯವಾಗಿ ಪ್ರಧಾನವಾದ ಅಂಶ ಯಾವುದು ಅಂದ್ರೆ, ಇದುವರೆಗೂ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಶಾಸನದ ಅಡಿಯಲ್ಲಿ ರೈತರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನ ಕರ್ನಾಟಕದ ಯಾವುದೇ ಮಾರುಕಟ್ಟೆ ಮತ್ತು ಉಪಮಾರುಕಟ್ಟೆಗೆ ತಂದು ವ್ಯಾಪಾರ ಮಾಡಬೇಕಾಗಿತ್ತು, ಅಂದ್ರೆ ಮಾರಬೇಕಾಗಿತ್ತು. ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲು ಹಾಗೂ ಅವರಿಗೆ ವ್ಯಾಪಾರಕ್ಕೆ ಅವರು ಬೆಳೆದ ಉತ್ಪಾದನೆಯನ್ನ ಯಾವ ರೀತಿ ಮಾಡಬೇಕಂತ ಅವರೇ ನಿರ್ಧಾರ ಮಾಡಬೇಕು. ರೈತರ ಸಬಲೀಕರಣ ಆಗ್ಲಿ, ಅವರು ಮಾರುಕಟ್ಟೆಗೆ ಹೋಗಬೇಕು ಅಂತೇನಿಲ್ಲ, ಅವರ ಜಮೀನಿನಲ್ಲೇ ಆಗ್ಲಿ, ಅವರ ಹಳ್ಳಿಲಿ ಯಾವ್ದಾದ್ರು ಉತ್ತಮವಾದ ವ್ಯಾಪಾರಿ ಇದ್ರೆ ಅಲ್ಲೇ ಆಗ್ಲಿ, ಅಥವಾ ಯಾವ್ದಾದ್ರು ನೇರ ಖರೀದಿ ಕೇಂದ್ರಗಳು, ಯಾವ್ದಾದ್ರು ಕಂಪನಿ ಅಥವಾ ವ್ಯಕ್ತಿ ಯಾರೇ ಓಪನ್ ಮಾಡಿರ್ಲಿ, ಎಲ್ಲರೂ ಅವರಿದ್ರು ಸಹ ಪ್ರಾಂಗಣ ಹೊರತುಪಡಿಸಿ ಉಳಿದ ಜಾಗದಲ್ಲಿಯೂ ಸಹ ರೈತರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಬಹುದು. ಹಾಗೂ ಖರೀದಿದಾರರು ಸಹ ಯಾವ ಸ್ಥಳದಲ್ಲಿ ಬೇಕಾದ್ರೂ ಖರೀದಿ ಮಾಡಬಹುದು ಅಂತ ಹೇಳಿ ಆ ಸುಗ್ರೀವಾಜ್ಞೆಯಲ್ಲಿ ತುಂಬಾ ಪ್ರಮುಖವಾದ ಅಂಶ. ಅದ್ರಲ್ಲಿ ತುಂಬಾ ಪ್ರಮುಖವಾಗಿ ಏನು ಖರೀದಿದಾರರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಥವಾ ಇಲಾಖೆಯಿಂದ ಲೈಸೆನ್ಸ್ ಪಡೆದೇ ಖರೀದಿ ಮಾಡಬೇಕು ಅಂತಿತ್ತು, ಅದನ್ನು ಸಹ ರದ್ದುಪಡಿಸಿದ್ದಾರೆ. ಏನು ನಾವು ಲೈಸೆನ್ಸ್ ರಾಜ್ ಅಂತ ಹೇಳ್ತಾ ಇದ್ದೆ, ಅದರಲ್ಲೂ ಸಹ ಬದಲಾವಣೆಯನ್ನ ಮಾಡಿದ್ದಾರೆ. ಈಗ ಯಾವುದೇ ವ್ಯಕ್ತಿ, ಪಾಲುದಾರ ಸಂಸ್ಥೆ ಅಥವಾ ಸಂಸ್ಥೆಗಳಿರಲಿ, ಕಾರ್ಪೊರೇಟ್ ಸಂಸ್ಥೆಗಳೇ ಆಗಿರಲಿ, ದೇಶದ ಯಾವುದೇ ಭಾಗದಲ್ಲಿ ಆಗಲಿ, ಯಾವುದೇ ಹಳ್ಳಿಯಲ್ಲಾಗಲಿ, ಯಾವುದೇ ಸ್ಥಳದಲ್ಲೇ ಆಗಲಿ, ರೈತರು ಬೆಳೆದ ಉತ್ಪಾದನೆಯನ್ನ ಖರೀದಿ ಮಾಡಬಹುದು. ಅದೇ ರೀತಿ ರೈತರು ಸಹ ಮಾರಾಟ ಮಾಡಬಹುದು. ಆದ್ರೆ ಈ ಶಾಸನದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಅಸ್ತಿತ್ವಕ್ಕೆ ಏನು ಮಾರುಕಟ್ಟೆ ಪ್ರಾಂಗಣ, ಉಪ ಮಾರುಕಟ್ಟೆ ಪ್ರಾಂಗಣ, ಮಾರುಕಟ್ಟೆ ಉಪ ಪ್ರಾಂಗಣ ಇವೆಲ್ಲವೂ ಮೊದಲಿನಂತೆ ಯಥಾಸ್ಥಿತಿ ಕಾರ್ಯನಿರ್ವಹಿಸುತ್ತೆ. ಅಲ್ಲೂ ಸಹ ಖರೀದಿ ಪ್ರಕ್ರಿಯೆ, ಮಾರಾಟ ಪ್ರಕ್ರಿಯೆ ಜರುಗ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ತಾವು ಗಮನಿಸಬೇಕಾಗಿರೋದು ಏನಂದ್ರೆ, ಇಲ್ಲಿ ರೈತರಿಗೆ ಆಯ್ಕೆಯನ್ನ ಬಿಟ್ಟಿರೋದು. ಅವರು ತಮ್ಮ ಹಳ್ಳಿಯಲ್ಲೇ ಮಾರಬೇಕಾ, ಯಾವ ವ್ಯಕ್ತಿಗೆ ಮಾರಬೇಕು, ಅವ್ರ ಜಮೀನಲ್ಲೇ ಮಾರಬೇಕಾ, ಅಥವಾ ಉತ್ತಮ ರೀತಿಯಲ್ಲಿ ಬೆಲೆ ಸಿಗುತ್ತೆ ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣಕ್ಕೆ ಹೋಗಿ ಮಾರಬೇಕಾ. ಈ ರೀತಿ ಒಂದು ಕೃಷಿ ಮಾರಾಟ ವ್ಯವಸ್ಥೆಯಲ್ಲಿ ಮೂಲಭೂತವಾದ ಬದಲಾವಣೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಈ ವಿಷಯದ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಬದಲಾವಣೆ ಮಾಡೋದಿಲ್ಲ ಹಾಗೂ ಮಾಡೋದು. ಆದ್ರೆ ರೈತರಿಗೆ ಒಂದು ಎಚ್ಚರಿಕೆ ಮಾತು ಸಹ ಹೇಳಕ್ ಇಷ್ಟಪಡ್ತೀನಿ. ತಾವು ಎಲ್ಲಿಯೇ ಮಾರಾಟ ಮಾಡಿ ಕೃಷಿ ಉತ್ಪನ್ನಗಳ ಬೆಲೆಯನ್ನ ಮೊದಲು ಧಾರಣೆಯನ್ನ ಸರಿಯಾಗಿ ತಿಳ್ಕೊಳ್ಳಿ, ಮೊದಲನೇ ಅಂಶ. ಎರಡನೇ ಅಂಶ, ತೂಕದಲ್ಲಿ ವ್ಯತ್ಯಯ ಆಗದಂತೆ ತಾವು ಪರಿಶೀಲನೆ ಮಾಡ್ಕೋಬೇಕು. ಈಗ ಏನಾಗುತ್ತೆ, ಮಾರುಕಟ್ಟೆ ಪ್ರಾಂಗಣದ ಒಳಗಡೆ ಸರ್ಕಾರದ ವತಿಯಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳ ಸಿಬ್ಬಂದಿಗಳು ಪರಿಶೀಲನೆ ಮಾಡ್ತಾ ಇರ್ತಾರೆ. ಈಗ ಅವರ ಹಳ್ಳಿಯಲ್ಲೇ ಆಗ್ಲಿ ಯಾವುದೇ ಸ್ಥಳದಲ್ಲೇ ಆಗ್ಲಿ ಖರೀದಿ ಮಾಡೋದ್ರಿಂದ ರೈತರು ತೂಕದ ವಿಚಾರದಲ್ಲಿ ತುಂಬಾ ಎಚ್ಚರಿಸಿರಬೇಕು ಹಾಗೂ ಕೃಷಿ ಉತ್ಪನ್ನಗಳ ಧಾರಣೆ ಮಾಹಿತಿಯನ್ನು ಸಹ ಪಡೆಯಬೇಕು. ಎರಡನೇದಾಗಿ, ಈ ಹಿಂದೆ ಅನೇಕ ಎರಡು ಮೂರು ವರ್ಷದಿಂದ ಕೇಂದ್ರ ಸರ್ಕಾರ ಆನ್ಲೈನ್ ಮಾರಾಟ ವ್ಯವಸ್ಥೆ ಅಂದ್ರೆ ಎಲ್ಲೇ ಅಲ್ಲಿ ಕೂತು ಖರೀದಿ ಮಾಡುವಂತ ಒಂದು ಪ್ರಕ್ರಿಯೆ ಜಾರಿ ಮಾಡಲು ಈ ನ್ಯಾಮ್ ಎಂಬ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿತ್ತು. ಇದನ್ನ ಕರ್ನಾಟಕದಲ್ಲಿ ಈ ಮೊದಲೇ ಫ್ರೆಂಚ್ ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸಸ್ ಅಂತ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಕರ್ನಾಟಕ ಸರ್ಕಾರ ಮೊದಲೇ ಜಾರಿ ಮಾಡಿತ್ತು. ಇದನ್ನೇ ಆಧಾರವಾಗಿ ಕೇಂದ್ರ ಸರ್ಕಾರ ಭಾರತದಾದ್ಯಂತ ಇರುವ ಎಲ್ಲಾ ಮಾರುಕಟ್ಟೆಗಳನ್ನ ಮಂಡಿಗಳನ್ನ ಒಂದಕ್ಕೊಂದು ಬೆಸಿಬೇಕು, ರೈತರಿಗೆ ಉತ್ತಮವಾದ ಧಾರಣೆ ಸಿಗಬೇಕು, ವರ್ತಕರಿಗೆ ಎಲ್ಲೆಲ್ಲಿ ಏನೇನು ಲಭ್ಯ ಇದೆ ಅಂತ ಮಾಹಿತಿ ದೊರಕುತ್ತೆ ಎನ್ನುವ ನಿಟ್ಟಿನಲ್ಲಿ ಈ ನ್ಯಾಮ್ ಅನ್ನ ಆರಂಭಿಸಿದೆ. ರೈತರು ಈ ನ್ಯಾಮ್ ಮೂಲಕ ಸಹ ಮಾರಾಟ ಮಾಡಬಹುದು. ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಸಮಿತಿಗಳು ರಾಷ್ಟ್ರೀಯ ಮಾರ್ಕೆಟ್ ಸರ್ವಿಸ್ ಮೂಲಕ ಸೇವೆಯನ್ನ ಕೊಡ್ತಾ ಇದೆ. ಈ ನ್ಯಾಮ್ ಸರ್ವಿಸ್ ಸಹ ಇನ್ನು ಮುಂದೆ ಲಭ್ಯ ಆಗುವ ಸಂಭವನೀಯತೆ ಇರ್ತದೆ. ದೇಶದಲ್ಲಿ ಯಾವುದೇ ಖರೀದಿದಾರ ಎಲ್ಲೇ ಕೂತಿರಲಿ ಅಥವಾ ಯಾವುದೇ ರೈತ ಎಲ್ಲೇ ಕೂತಿರಲಿ ಅವರ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಕೇಳಿದವರಿಗೂ ವಂದನೆಗಳು, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಆತ್ಮನಿರ್ಭರ ಭಾರತ ಈ ಕಾರ್ಯಕ್ರಮದಲ್ಲಿ ಹಾಸನದ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಬಿ ಆರ್ ಶ್ರೀಹರಿ ಅವರಿಂದ ಮಾಹಿತಿಯನ್ನ ಕೇಳಿದರೆ. ಕಿಲುಗರೆ ನಾಡಿನ ಕಿಸಾನ್ ವಾಣಿಯಲ್ಲಿ ಕನಕಾಂಬರ ಹೂವಿನ ಬೇಸಾಯದ ಬಗ್ಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಸಿ ಅಶ್ವಥ್ ಅವರೊಂದಿಗೆ ಸಂದರ್ಶನವಿದೆ. ಇದು ಇಂದಿನ ಸೆಪ್ಟೆಂಬರ್ವರೆಗೆ ಬೆಳಗ್ಗೆ 7:45ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ, ಬೆಳಗ್ಗೆ 8:02ಕ್ಕೆ ರೈನ್ಬೋ 101.3 ಎಫ್ಎಂನಲ್ಲಿ, ಬೆಳಗ್ಗೆ 8:30ಕ್ಕೆ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಪ್ರಸಾರ. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಆರೋಗ್ಯ ಪ್ರತೀಕ ಅರಿಶಿಣ ಗಣಪ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಭಾರತ ಬಿಟ್ಟು ತೊಲಗಿ ಚಳವಳಿಯ 78ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ 202 ಸ್ವಾತಂತ್ರ್ಯ ಹೋರಾಟಗಾರರಿಗೆ ರಾಷ್ಟಪತಿ ಗೌರವ. ಅಂಡಮಾನ್ ನಿಕೋಬಾರ್ ಮತ್ತು ಚೆನ್ನೈ ನಡುವೆ ಸಾಗರದ ಆಳದಲ್ಲಿ ಅಳವಡಿಸಿರುವ ದೂರ ಸಂಪರ್ಕ ಕೇಬಲ್ ವ್ಯವಸ್ಥೆ ನಾಳೆ ಪ್ರಧಾನಮಂತ್ರಿಯವರಿಂದ ದೇಶಕ್ಕೆ ಸಮರ್ಪಣೆ. ದೇಶೀಯ ಉತ್ಪನ್ನಗಳ ಉತ್ತೇಜನಕ್ಕೆ ಗ್ರಾಹಕ ಜಾಗೃತಿ ಆಂದೋಲನ ಹಮ್ಮಿಕೊಳ್ಳುವಂತೆ ವಹಿವಾಟುದಾರರಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮನವಿ. ವಿಜಯವಾಡದ ಅಗ್ನಿ ಅವಘಡ ತನಿಖೆಗೆ ಆದೇಶ. ಮೃತರ ಕುಟುಂಬಕ್ಕೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ರೂಪಾಯಿ ಪರಿಹಾರ. ವಾರ್ತೆಗಳ ವಿವರ. ಭಾರತ ಬಿಟ್ಟು ತೊಲಗಿ ಚಳವಳಿಯ 78ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ದೇಶಾದ್ಯಂತ 202 ಸ್ವಾತಂತ್ರ್ಯ ಹೋರಾಟಗಾರರನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಗೌರವಿಸಿದ್ದಾರೆ. ಪ್ರತಿ ವರ್ಷ ಕ್ವಿಟ್ ಇಂಡಿಯಾ ಚಳವಳಿಯ ಸ್ಮರಣಾರ್ಥ ರಾಷ್ಟಪತಿ ಭವನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವಿಶೇಷ ಆತಿಥ್ಯ ನೀಡಿ ಗೌರವಿಸುವ ಕಾರ್ಯ ನಡೆದುಕೊಂಡು ಬಂದಿತ್ತು. ಆದರೆ ಈ ಬಾರಿ ಕೊರೋನಾ ಸಾಂಕ್ರಾಮಿಕದ ಕಾರಣ ಈ ಕಾರ್ಯಕ್ರಮ ಏರ್ಪಾಡಾಗಿಲ್ಲ ಎಂದು ರಾಷ್ಟಪತಿ ಭವನದ ಹೇಳಿಕೆ ತಿಳಿಸಿದೆ. ತಮ್ಮ ಪರವಾಗಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಹೆಚ್ಚುವರಿ ಅಥವಾ ವಿಭಾಗೀಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶಾಲು ಮತ್ತು ಅಂಗವಸ್ತ್ರ ಹೊದಿಸಿ ಗೌರವಿಸುವಂತೆ ರಾಮನಾಥ್ ಕೋವಿಂದ್ ಕೋರಿದ್ದಾರೆ. ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ದೇಶದ ಪ್ರಮುಖ ಭೂಪ್ರದೇಶದೊಂದಿಗೆ ಬೆಸೆಯುವ ಉದ್ದೇಶದಿಂದ ಸಾಗರದಾಳದಲ್ಲಿ ಅತ್ಯಾಧುನಿಕ ದೂರ ಸಂಪರ್ಕ ಕೇಬಲ್ ವ್ಯವಸ್ಥೆಯೊಂದಿಗೆ ಚೆನ್ನೈಗೆ ಸಂಪರ್ಕ ಕಲ್ಪಿಸುವ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಉದ್ಘಾಟಿಸಲಿದ್ದಾರೆ. ಇದು ದೇಶದ ಅತಿ ಉದ್ದದ ಹಾಗೂ ವಿನೂತನ ಸಬ್ಮರಿನ್ ಕೇಬಲ್ ವ್ಯವಸ್ಥೆಯಾಗಿದೆ. ಅಂಡಮಾನ್ ನಿಕೋಬಾರ್ನ 8 ಪ್ರಮುಖ ದ್ವೀಪಗಳು ಮತ್ತು ಚೆನ್ನೈ ನಡುವೆ 2,300 ಕಿಲೋಮೀಟರ್ ಉದ್ದದ ಜಲಾಂತರ್ಗತ ಕೇಬಲ್ ವ್ಯವಸ್ಥೆಯನ್ನು ಸಾರ್ವತ್ರಿಕ ಸೇವಾ ಬಾಧ್ಯತಾ ನಿಧಿಯಡಿ ದೇಶದ ಸಾರ್ವಜನಿಕ ಸ್ವಾಮ್ಯದ ಬಿಎಸ್ಎನ್ಎಲ್ ಅಳವಡಿಸಿದೆ. ಈ ಬೃಹತ್ ಯೋಜನೆಯ ಒಟ್ಟು ವೆಚ್ಚ 1,224 ಕೋಟಿ ರೂಪಾಯಿಗಳಾಗಿದ್ದು ದಾಖಲೆಯ 2 ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗಿದೆ. ಈ ವ್ಯವಸ್ಥೆಯಿಂದಾಗಿ ಈ ದ್ವೀಪಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅತಿ ವೇಗದ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲ ಸೇವೆ ಲಭ್ಯವಾಗಲಿದೆ. ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಪ್ರವಾಹ ಪರಿಸ್ಥಿತಿ ಬಗ್ಗೆ ನಾಳೆ ವಿಡಿಯೋ ಸಂವಾದ ನಡೆಸಿ ಪ್ರವಾಹದಿಂದಾಗಿರುವ ಹಾನಿಯ ಕುರಿತು ಮಾಹಿತಿ ಪಡೆಯಲಿದ್ದಾರೆ. ದೇಶದಲ್ಲಿ ಕೃಷಿ ವಲಯದ ಮೂಲಸೌಕರ್ಯ ಅಭಿವೃದ್ದಿಗಾಗಿ 1,00,000 ಕೋಟಿ ರೂಪಾಯಿ ಮೊತ್ತದ ವಿಶೇಷ ನಿಧಿ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಕ್ಕೆ ಸಮರ್ಪಿಸಿದ್ದಾರೆ. ಈ ನಿಧಿ ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಾಧುನಿಕ ಶೈತ್ಯಾಗಾರ ಸರಪಳಿಯ ನಿರ್ಮಾಣ ಮತ್ತು ಅತ್ಯುತ್ತಮ ಗೋದಾಮುಗಳ ನಿರ್ಮಾಣಕ್ಕೆ ನೆರವಾಗಲಿದೆ.